ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಬಾರಮ್ಮ ಬಾರೆ ಇಂದಿರೇ, ಬಾರಮ್ಮ ಬಾರೆ ಇಂದಿರೇ, ಬಾರೆ ಇಂದಿರೇ, ಬಾರಮ್ಮ ಬಾರೆ ಇಂದಿರೇ, ಬಾರೆನ್ನಯ ಭವನಕ್ಕೆ ಭಾಗ್ಯದಾನಿಧಿ, ಬಾರೆನ್ನಯ ಭವನಕ್ಕೆ ಭಾಗ್ಯದಾನಿಧಿ, ಪೊರಗೊಳಿಸಿ ಮನ ಕೋರಿಕೆಗಳನು, ಪೊರಗೊಳಿಸಿ ಮನ ಕೋರಿಕೆಗಳನು, ಪೊರಗೊಳಿಸಿ ಮನ ಕೋರಿಕೆಗಳನು, ಬಾರಮ್ಮ ಬಾರೆ ಇಂದಿರೇ, ಬಾರಮ್ಮ ಬಾರೆ ಇಂದಿರೇ. ಕೊಳಲೂದುವ ಗೋವಳ ನಿಲ್ಲಿರುವನು, ಕೊಳಲೂದುವ ಗೋವಳ ನಿಲ್ಲಿರುವನು, ತಿಳಿ ನಗು ಮೊಗದಲ್ಲಿ ಬೆಳಗಿನೆ ಭವನವ, ತಿಳಿ ನಗು ಮೊಗದಲ್ಲಿ ಬೆಳಗಿನೆ ಭವನವ, ತಿಳಿ ನಗು ಮೊಗದಲ್ಲಿ ಬೆಳಗಿನೆ ಭವನವ, ತಿಳಿ ನಗು ಮೊಗದಲ್ಲಿ ಬೆಳಗಿನೆ ಭವನವ, ಬಾರಮ್ಮ ಬಾರೆ ಇಂದಿರೇ, ಬಾರಮ್ಮ ಬಾರೆ ಇಂದಿರೇ. ಚಿನ್ನದ ಹೊಗೆಯಾಡಿಸಿ ಈ ಮಂದಿರ, ಚಿನ್ನದ ಹೊಗೆಯಾಡಿಸಿ ಈ ಮಂದಿರ, ನಿನ್ನದೆ ಭಕುತ ಪ್ರಸನ್ನನ ಪ್ರಿಯಣೇ, ನಿನ್ನದೆ ಭಕುತ ಪ್ರಸನ್ನನ ಪ್ರಿಯಣೇ, ಪ್ರಸನ್ನನ ಪ್ರಿಯಳೆ, ಬಾರಮ್ಮ ಬಾರೆ ಇಂದಿರೇ, ಬಾರಮ್ಮ ಬಾರೆ ಇಂದಿರೇ, ಹಾರೈಸುತ್ತಲಿಹೇ ನೀರಜನಿಲೇ, ಬಾರಮ್ಮ ಬಾರೆ, ಬಾರಮ್ಮ ಬಾರೆ. ಕಲವ ಏ ಕಲವ ಬಾರ ಮಲಕ ಬಾ ನೋಡ್ದೇನ, ಒಳಗ ಲಕ್ಷ್ಮಿ ಹಾಡು ಕೇಳ್ಕೊಂತ ಶುಕ್ರವಾರ ದಿನ ದೇವ್ರ ದೀಪ ಹಚ್ಚಿದಿ, ಉದ್ದಿನ ಕಡ್ಡಿ ಬೆಳಗದಿ, ಅಟ ನೈವೇದ್ಯಕ್ಕೆ ಇಟ್ಟು ಮಾಡ್ಕೊಂಡು ಕುಂತು ಬಿಟ್ರ, ನೀ ಯಾಕೆ ಹಿಂಗ ಹೊರಗೆ ಬರುವಲ್ಲಿ? ಈಗ ಯಾಕ ಅಟ್ಟು ಜೋರ ಹಚ್ಚಿದ್ನೆ ನಾನು ಹಾಡು ಮತ್ತೆಲ್ಲರಿಗೂ ಕೇಳಲಿಲ್ಲನ, ಹೊರಗೆ ಕೇಳಸಾಕತ್ತಿದ್ದ ಮತ್ತ ಯವ್ವ ಬೈತಾರೇನೋ ವಯಸ್ಸಾದವ್ರು ಎಲ್ಲಾರು ಯಾರು ಬೈಯುವುದಿಲ್ಲ. ಇವತ್ತ ಶುಕ್ರವಾರ,

ಅರವಿನೊಳಗೆ ಬಂದು ಅರವಿನೊಳಗೆ ಬಂದು ಅರವಿನೊಳಗೆ ಬಂದು ಪಾತ್ರೆಯ ಪಿಡಿದು ಈನರ ಕರಿದೋಳು ಕರಪಾತ್ರೆಯ ಪಿಡಿದು ಈನರ ಕರಿದೋಳು ತನ್ನರವು ತನಗೆ ತೋರಿ ಪರಮ